ಇದೇ ತಿಂಗಳು 24ರಿಂದ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ, ರೈತರ ಪಾಲ್ಗೊಳ್ಳುವಿಕೆ ಮತ್ತು ನಮ್ಮ ಆದ್ಯತೆ ಅಭಿಯಾನ ಆಗ್ತಾ ಇದೆ, ನಡೀತಾ ಇದೆ. ವಿವಿಧ ರೀತಿಯಲ್ಲಿ ಮಾಹಿತಿಗಳು, ಕಾರ್ಯಾಗಾರಗಳು, ಕಾರ್ಯಕ್ರಮಗಳು ನಡೀತಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಈ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನವು ಕೂಡ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿರೋದ್ರಿಂದ ಇದರ ಉದ್ದೇಶ, ಇದು ಯಾವಾಗ ಆರಂಭವಾಯಿತು ಎಂಬುದರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಈ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕಾರ್ಯಕ್ರಮ ನಮ್ಮ ದೇಶದಲ್ಲಿ 2011 ಪ್ರಾರಂಭ ಆಯಿತು. ಇದು ನಮ್ಮಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ 2013ನೇ ಸಾಲಿನಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಆಯಿತು. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಆಜೀವಿಕಾ ಅಂತ ಕರಿತೀವಿ. ನಮ್ಮ ರಾಜ್ಯದಲ್ಲಿ ನಾವು ಸಂಜೀವಿನಿ ಅಂತ ಒಂದು ಯೋಜನೆಗೆ ನಾಮಕರಣ ಮಾಡಿದ್ದಾರೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಈಗ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇದು ರಾಷ್ಟ್ರ ಮಟ್ಟದಲ್ಲಿ ಆದರೆ NRLM ಅಂತ ಹೇಳ್ತೀವಿ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ. ರಾಜ್ಯ ಮಟ್ಟದಲ್ಲಿ ಬಂದಾಗ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸಂಜೀವಿನಿ ಅಂತ ಒಂದು ಯೋಜನೆಗೆ ಒಂದು ನಾಮಕರಣ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ 2011 ಆಯಿತು, ರಾಜ್ಯದಲ್ಲಿ 2013 ಇದು ತನ್ನ ಕಾರ್ಯಾರಂಭವನ್ನು ಮಾಡಿತು. ಏನು ಉದ್ದೇಶಗಳನ್ನು ಇಟ್ಟುಕೊಂಡು, ಯಾವ ಕಾರಣಕ್ಕೆ ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಥವಾ ಸಂಜೀವಿನಿ ಎಂಬಂತಹ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕಾಯಿತು? ಇದು ಒಂದು ಭಾರತ ಸರ್ಕಾರದ ಒಂದು ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ವತಿಯಿಂದ ಅನುಷ್ಠಾನ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಬಂದಾಗ ನಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಿದೆ. ಮುಖ್ಯವಾಗಿ ನಮ್ಮ ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಉದ್ದೇಶ ಅಂತಂದರೆ ನಮ್ಮ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರ ಒಂದು ಬಡತನದ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ಅವ್ರದ್ದೇ ಆಗಿರ್ತಕ್ಕಂಥ ಬಡವರು ಮತ್ತು ಕಡುಬಡವರು ಮತ್ತು BPL ಕುಟುಂಬದ ಒಂದು ಇರ್ಬೋದು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಏನು ಕೆಲವೊಂದು ದಮನಿತ ಮಹಿಳೆಯರ ಒಂದು ಅವ್ರದೇ ಆಗಿದೆ ಒಂದು ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿಕೊಂಡು, ಒಕ್ಕೂಟಗಳನ್ನ ರಚನೆ ಮಾಡಿಕೊಂಡು, ಒಂದು ಆರ್ಥಿಕವಾಗಿ ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಂಡು ಸಬಲೀಕರಣ ಆಗಬೇಕಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅಂದ್ರೆ ಎಲ್ಲಾ ಸಮಾಜದವರನ್ನ ಒಳಗೊಂಡಂತೆ ಸಾಮಾಜಿಕವಾಗಿ ಒಂದು ಹಿಂದುಳಿದಿರ್ತ ಅಂತ ಒಂದು ಮಹಿಳೆಯರದು ಇದು ಕಂಪ್ಲೀಟ್ ಆಗಿ ಮಹಿಳೆಯರ ಒಂದು ಕಾರ್ಯಕ್ರಮ. ಈ ಒಂದು ಮೂರು ಒಂದು ಯೋಜನೆಯ ದೇಶದಲ್ಲಿ ಒಂದು ಅಭಿಯಾನದ ಚೌಕಟ್ಟು ಅಂತ ನಾವು ಹೇಳ್ತೀವಿ. ಒಂದು ಸಾಮಾಜಿಕವಾಗಿ ಸೇರ್ಪಡೆ ಏನಂದ್ರೆ ಬಡ ಜನರನ್ನು ಸ್ವಸಹಾಯ ಗುಂಪುಗಳು ಮತ್ತು ಒಕ್ಕೂಟಗಳಿಗೆ ಒಂದು ಸೇರ್ಪಡೆ ಮಾಡಿಕೊಂಡು ಅವರ ಬಲವರ್ಧನೆ ಮಾಡುವಂಥದ್ದು ಮುಖ್ಯವಾಗಿ ನಾವು ಇದನ್ನು ಇದು ಮಾಡ್ತೀವಿ. ನಾವು ಅಂದರೆ ಪ್ರತಿ ಮನೆಯಿಂದನೂ ಒಬ್ಬ ಮಹಿಳೆ ಆದ್ರೂ ಒಂದು ಸ್ವಸಹಾಯ ಗುಂಪಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ. ಅದಾದ ನಂತರ ನಾವು ಏನಾಗುತ್ತೆ ಈ ಸಾಮಾಜಿಕ ಸೇರ್ಪಡೆ ನಂತರ ಹಣಕಾಸು ಸೇರ್ಪಡೆದಲ್ಲಿ ನಮಗೆ ಈಗಾಗಲೇ ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿಕೊಂಡು ಈ ಸ್ವಸಹಾಯ ಗುಂಪುಗಳಿಗೆ ಮತ್ತು ಒಕ್ಕೂಟಗಳಿಗೆ ನಮಗೆ ಬ್ಯಾಂಕ್ ಲಿಂಕೇಜ್ ಮೂಲಕ ಒಂದು ಸಾಲ ಸೌಲಭ್ಯ ಒದಗಿಸ್ತಕ್ಕಂಥದ್ದು, ಆಮೇಲೆ ಸುತ್ತು ನಿಧಿ ಅಂತ ನಾವು ಅನುದಾನವನ್ನು ಒದಗಿಸ್ತಕ್ಕಂಥದ್ದು, ಹಾಗೂ ಬಡ್ಡಿ ಸಹಾಯಧನ ಈಗೇನು ಬ್ಯಾಂಕಲ್ಲಿ ಸಾಲ ತಗೊಳ್ತಾರೆ ಅದಕ್ಕೆ ನಮಗೆ 7% ಬಡ್ಡಿದಲ್ಲಿ ಬಡ್ಡಿ ಸಹಾಯಧನ ಅಂತೇಳಿ ಒಂದು ಸರ್ಕಾರದಿಂದ ಮರುಪಾವತಿ ಆಗುತ್ತೆ. ಅಂತಂದ್ರೆ ಮೊದಲಿಗೆ ಸಾಮಾಜಿಕ ಈ ಅಭಿಯಾನದ ಚೌಕಟ್ಟಿನಲ್ಲಿ ಗುಂಪನ್ನ ರಚನೆ ಮಾಡಿಕೊಂಡು ಆಮೇಲೆ ಹಣಕಾಸಿನ ಒಂದು ಅನುದಾನ ಕೊಡ್ತೀವಿ. ಅದಾದ ನಂತರ ಹಣಕಾಸಿನ ಅನುದಾನ ಕೊಟ್ಟ ನಂತರ ಅವರಿಗೆ ಒಂದು ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಳ್ಳಿಕ್ಕೆ, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಳ್ಳಿಕ್ಕೆ ತರಬೇತಿಗಳನ್ನ ಕೊಡ್ತೀವಿ. ತರಬೇತಿ ನಂತರ ಅವರಿಗೆ ಒಂದು ಕೃಷಿ ಮತ್ತು ಕೃಷಿಯೇತರ ಜೀವನೋಪಾಯ ಚಟುವಟಿಕೆಗಳು ಕೈಗೊಂಡು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಒಂದು ಬಡತನದ ಪ್ರಮಾಣ ಕಡಿಮೆ ಆಗಬೇಕು ಅನ್ನೋ ಇದರಲ್ಲಿ ಮೂರು ನಾವು ಅಭಿಯಾನದ ಚೌಕಟ್ಟು ಇಟ್ಕೊಂಡು ಈ ಒಂದು ಯೋಜನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಗುಂಪುಗಳನ್ನು ರಚನೆ ಮಾಡಿ ಅವಶ್ಯವಿರುವಂತಹ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡ್ಬಿಟ್ಟು ಅವರಿಗೆ ಸೂಕ್ತವಾದಂತಹ ತರಬೇತಿಯನ್ನು ಕೂಡ ನೀಡಲಾಗ್ತದೆ. ಏನಿದು ಸುತ್ತು ನಿಧಿ ಅಂತ ಹೇಳಿದ್ರಿ, ಹಣಕಾಸಿನ ಸೇರ್ಪಡೆ ವಿಚಾರದಲ್ಲಿ ಸುತ್ತು ನಿಧಿ 7ರ ಒಂದು ಬಡ್ಡಿ ದರದಲ್ಲಿ ಅವರಿಗೆ ಹಣಕಾಸಿನ ನೆರವನ್ನು ಕೊಡ್ತೀವಿ ಅಂತಂದಂತದ್ದು. ಸುತ್ತು ನದಿ ಇದು ಹೇಗೆ ಅನುಷ್ಠಾನ ಆಗ್ತದೆ, ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಈ ಗ್ರಾಮೀಣ ಭಾಗದಲ್ಲಿ? ಈಗ ಸ್ವಸಹಾಯ ಗುಂಪು ಅಂತ ನಾವು ರಚನೆ ಮಾಡಿದಾಗ ಅವ್ರಿಗೇನಾಗುತ್ತೆ ಅಂದ್ರೆ ಅದರಲ್ಲಿ ಕನಿಷ್ಠ ಅಂತಂದ್ರೆ 10 ಸದಸ್ಯರು ಇರ್ತಾರೆ, ಗರಿಷ್ಠ 20 ಮಹಿಳೆಯರು ಸದಸ್ಯರು ಇರ್ತಾರೆ. ಇವರು ಏನಾಗ್ತದೆ ಪ್ರತಿ ಒಂದು ವಾರಕ್ಕೊಮ್ಮೆ 15 ಉಳಿತಾಯ ಮಾಡಿದಾಗ ಏನಾಗ್ತದೆ ಅಂದ್ರೆ ಅವರ ಒಂದು ಏನು ಉಳಿತಾಯ ಮಾಡಿರ್ತಕ್ಕಂಥ ಹಣಕ್ಕೆ ಸುತ್ತು ನಿಧಿ ಅಂತ ನಮ್ಮ ಒಂದು ಯೋಜನೆ ವತಿಯಿಂದ 15,000 ನಾವು ಏನಾಗುತ್ತೆ ಗ್ರಾಂಟ್ ಆಗಿ ಕೊಡ್ತೀವಿ. ಗರಿಷ್ಠ ಮಟ್ಟದ್ದು ಗರಿಷ್ಠ ಮಟ್ಟ ಮಿನಿಮಮ್ 10,000 ಗರಿಷ್ಠವಾಗಿ 15,000 ನಾವು ಅನುದಾನವನ್ನು ಕಾರ್ಪಸ್ ಆಗಿ ಅಂದ್ರೆ ಅವರಿಗೆ ನಾವು ಸಬ್ಸಿಡಿ ರೂಪದಲ್ಲಿ ಕೊಡ್ತೀವಿ. ಅದನ್ನ ಅವರು ಮರುಪಾವತಿ ಮಾಡಂಗಿಲ್ಲ. ಅವರು ಉಳಿತಾಯ ಮಾಡಿರ್ತಕ್ಕಂಥ ಮೊತ್ತ ಯೋಜನೆ ವತಿಯಿಂದ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಸೇರಿಕೊಂಡು ಒಂದು ಉದಾಹರಣೆ ಒಂದು 30,000 ಅವ್ರು ಉಳಿತಾಯ ಮಾಡಿದ್ರೆ ನಾವೊಂದು 15,000 ಕೊಟ್ಟರೆ 45,000 ಆಗುತ್ತೆ. 45,000 ಅವ್ರದ್ದು ಉಳಿತಾಯ ಪ್ರಮಾಣ ಜಾಸ್ತಿ ಆಗುತ್ತೆ. ಆ 45,000 ಒಂದು ಅಂದಾಜಿನ ಮೇಲೆ ಬ್ಯಾಂಕ್ ಅಲ್ಲಿ ಲೋನಿಗೆ ಅಪ್ಲೈ ಮಾಡಿದ್ರೆ 1.5 ಲಕ್ಷ ಅಂದ್ರೆ ಅವ್ರದ್ದು ಉಳಿತಾಯದ 2% ನಮಗೆ ಅವರು ಸಾಲ ಕೊಡ್ತಾರೆ. ಈ ಒಂದು ದೃಷ್ಟಿಕೋನದಲ್ಲಿ ಒಂದು ಅದನ್ನ ಬ್ಯಾಂಕ್ ಸಾಲವಾಗಿ ತಗೊಳ್ಲಿಕ್ಕೆ ಒಂದು ಬಂಡವಾಳ ಆಗುತ್ತೆ. ಎರಡನೇದು ಈ ಸುತ್ತುನಿಧಿ ಅನ್ನೋದು ಅಲ್ಲೇ ಒಂದು ಗುಂಪಲ್ಲಿನೇ ಸುತ್ತಾ ಇರಬೇಕು, ಅಂದ್ರೆ ಆಂತರಿಕ ಸಾಲವಾಗಿ ಅವರು ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ 1 ರೂಪಾಯಿ ಬಡ್ಡಿ ಪ್ರಮಾಣದಲ್ಲಿ ಅದನ್ನ ಆಂತರಿಕವಾಗಿ ಸಾಲವನ್ನು ನೀಡಬೇಕಾಗುತ್ತೆ. ಈಗ ವಿಜಯಕುಮಾರ್ ಅವರೀಗ ಆಂತರಿಕವಾಗಿ ಹಣಕಾಸಿನ ಒಂದು ಸಹಾಯವನ್ನು ನೀಡುವಾಗ ಅದು ಗುಂಪಿನ ಹೆಸರಿಗೆ ಸಂದೇಹವಾಗ್ತದೆ ಅಥವಾ ಹಾಗೆ ಅದಕ್ಕೆ ಜಂಟಿ ಖಾತೆಯನ್ನು ಅಲ್ಲಿ ನಿರ್ವಹಣೆ ಮಾಡ್ತಾರೆ. ಈಗಾಗಲೇ ಯಾವುದೇ ಒಂದು ಸ್ವಸಹಾಯ ಗುಂಪು ಅಂದಾಗ ಮಿನಿಮಮ್ 10 ಜನ ಮತ್ತೆ ಗರಿಷ್ಠ 20 ಜನ ಇದರಲ್ಲಿ, ಅಲ್ಲಿ ಒಂದು ಗುಂಪಲ್ಲಿ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಅಂತ ಒಂದು ಗುಂಪಿನ ಪ್ರತಿನಿಧಿಗಳಿರ್ತಾರೆ. ಅವರ ಒಂದು ಪ್ರತಿನಿಧಿಗಳ ಇದರಲ್ಲಿ ಹಣವನ್ನು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಮುಖ್ಯವಾಗಿ ಈ NRLM ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಲ್ಲಿ ಗುಂಪುಗಳನ್ನು ರಚನೆ ಮಾಡ್ಕೋಬೇಕು, ಈ ಯೋಜನೆಯ ಒಂದು ಫಲಾನುಭವಿಗಳಾಗಬೇಕು, ಲಾಭವನ್ನ ಪಡ್ಕೋಬೇಕಪ್ಪ ಅಂತಂದ್ರೆ ಏನು ಅರ್ಹತೆಗಳಿರಬೇಕು ನಮ್ಮ ಗ್ರಾಮೀಣ ಭಾಗದಲ್ಲಿ? ಈಗಾಗಲೇ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಏನ್ ಮಾಡ್ತೀವಿ ಅಂದ್ರೆ MCRP ರೌಂಡ್ ಅಂದ್ರೆ ಮಾಸ್ಟರ್ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಅಂದ್ರೆ ಒಂದು ಒಕ್ಕೂಟ ರಚನೆ ಪ್ರಕ್ರಿಯೆಯನ್ನು ಮಾಡ್ತೀವಿ. ಆ ಒಕ್ಕೂಟ ರಚನೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಗೆ 4 ಜನ ತರಬೇತಿ ಪಡೆದಂತ ಮಹಿಳೆಯರನ್ನ ನಾವು ಕಳಿಸ್ತೀವಿ. ಅವರು 14 ದಿನಗಳ ಕಾಲ ಅದೇ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ವಾಸವಿದ್ದು ಎಲ್ಲ ಒಂದು ಏರಿಯಾಗಳಿಗೆ ಹೋಗಿ ಎಲ್ಲೆಲ್ಲಿ ಗುಂಪುಗಳು ಈಗಾಗಲೇ ರಚನೆ ಆಗಿರ್ತವೆ ಆ ಗುಂಪುಗಳನ್ನೆಲ್ಲ ಮಾಹಿತಿ ಸಂಗ್ರಹಣೆ ಮಾಡ್ಕೊಳ್ತಾರೆ. ಮತ್ತೆ ಎಲ್ಲಿ ನಮಗೆ ಗುಂಪುಗಳು ರಚನೆನೇ ಇರಲ್ಲ ಗ್ರಾಮಗಳಲ್ಲಿ ಒಂದು ಹೊಸ ಗುಂಪುಗಳನ್ನ ರಚನೆ ಮಾಡಿಕೊಂಡು ಒಂದು ವಾರದ ಮಟ್ಟಿಗೆ ಅವ್ರೇನಾಗುತ್ತೆ ಅಂದ್ರೆ ಎಲ್ಲ ಗುಂಪುಗಳನ್ನ ಮೊಬಿಲೈಸೇಷನ್ ಮಾಡ್ತಾರೆ. ಅವೆಲ್ಲ ಸೇರಿಕೊಂಡ ನಂತರ ಒಂದು 15-20 ಅಲ್ಲಿ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಗುರುತು ಮಾಡಿದ್ಮೇಲೆ ದಾಖಲಾತಿ ಎಲ್ಲ ಮಾಡಿದ್ಮೇಲೆ ವಾರ್ಡ್ ಮಟ್ಟದ ಒಕ್ಕೂಟ ಅಂತ ಒಂದು ರಚನೆ ಮಾಡ್ತಾರೆ. ಆ ಒಂದೊಂದು ವಾರ್ಡ್ಗೆ ಒಂದೊಂದು ವಾರ್ಡ್ ಮಟ್ಟದ ಒಕ್ಕೂಟ ಅಂತ ಕನಿಷ್ಠ 5 ಗುಂಪುಗಳಿಂದ ಒಂದು ವಾರ್ಡ್ ಮಟ್ಟದ ಒಕ್ಕೂಟ ಮಾಡ್ತಾರೆ. ಅದೇ ರೀತಿ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ 15-20 ಗುಂಪುಗಳು ಸೇರಿ ಒಂದು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ ಅಂತ ರಚನೆ ಮಾಡಿಕೊಂಡು ಎಲ್ಲ ಒಂದು ಇರ್ತಕ್ಕಂಥ ಗುಂಪುಗಳನ್ನ ಅವನ್ನ ತಗೊಂಬಂದು ಆಯಾ ಗ್ರಾಮ ಪಂಚಾಯತಿ ಒಂದು ಲಾಗಿನ್ ಅಲ್ಲಿ ಸೇರ್ಪಡೆ ಮಾಡ್ತಾರೆ. ಯಾಕೆಂದ್ರೆ ಯಾವುದೇ ಒಂದು ಕುಟುಂಬದಿಂದನೂ ಒಬ್ಬ ಮಹಿಳೆ ಆದ್ರೂ ಹೊರಗಡೆ ಇರಬಾರ್ದು. ನಮ್ದೇನಂತಂದ್ರೆ ಯಾರು ಕಡುಬಡವರು ಬಡವರು ಅಂತ ಗುರುತು ಮಾಡಿದರೆ ಸಮಾಜದಲ್ಲಿ ದುರ್ಬಲ ವರ್ಗದವರಿದ್ದಾರೆ ಅಂಥವ್ರನ್ನ ಮುಖ್ಯವಾಗಿ ನಾವು ಈ ಒಂದು ಸ್ವಸಹಾಯ ಗುಂಪಿನ ವ್ಯಾಪ್ತಿಗೆ ತಗೊಂಬಂದು, ಯಾಕೆ ಅಂತಂದ್ರೆ ಅವರ ಒಂದು ಆರ್ಥಿಕವಾಗಿ ಯಾಕೆಂದ್ರೆ ಅವರಿಗೆ ಮಾಹಿತಿ ಕೊರತೆ ಇರುತ್ತೆ. ಹಾಗಾಗಿನೇ ಆ 14 ದಿನಗಳ ಕಾಲ ಅದೇ ಊರಲ್ಲಿ ವಾಸ್ತವ್ಯವಿದ್ದು ಅದೇ ಗ್ರಾಮಗಳಲ್ಲಿ ವಾಸ್ತವ್ಯವಿದ್ದು ಬೆಳಿಗ್ಗೆ ಮತ್ತೆ ಸಂಜೆ ಈಗೆಲ್ಲ MCRPಗಳು ಏರಿಯಾಗಳಿಗೆಲ್ಲ ಭೇಟಿ ನೀಡಿಕೊಂಡು ಎಲ್ಲ ಗುಂಪುಗಳನ್ನ ಮೊಬಿಲೈಸೇಷನ್ ಮಾಡಿಕೊಂಡು ಎಲ್ಲ ದಾಖಲಾತಿಗಳನ್ನೆಲ್ಲ ಸಂಗ್ರಹಣೆ ಮಾಡಿಕೊಂಡು ಪಂಚಾಯತಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ NRLMನಲ್ಲಿ ಲಾಗಿನ್ನಲ್ಲಿ ಅವನು ಎಂಟ್ರಿ ಮಾಡ್ತೀವಿ. ಈಗ ಒಂದು ಸಲ ಸುತ್ತುನಿಧಿಯನ್ನ ಹಣಕಾಸಿನ ನೆರವನ್ನ ನೀಡಿದ ನಂತರ ಮತ್ತೊಮ್ಮೆ ಏನಾದರೂ ಪಡ್ಕೊಳ್ಳಿಕ್ ಅವಕಾಶ ಇದೆಯಾ? ಹೇಗೆ ನಮ್ಮಲ್ಲಿ 4-5 ತರ ಒಂದು ಹಣಕಾಸಿನ ನೆರವು ಪಡೀಲಿಕ್ಕೆ ಒಂದು NRLMನಲ್ಲಿ ಅವಕಾಶಗಳಿದ್ದಾವೆ. ಒಂದು ನಾವು ಸುತ್ತುನಿಧಿ ಅಂತೇಳಿ ಕನಿಷ್ಠ ಅಂದ್ರೆ 10,000 ರೂಪಾಯಿ ಕೊಡ್ತೀವಿ, ಗರಿಷ್ಠ 15,000 ರೂಪಾಯಿ ಸುತ್ತುನಿಧಿನ ಕೊಡ್ತಾ ಇದ್ವಿ. ಅದರ ನಂತರ ನಮ್ಗೆ ಏನಾಗ್ತದೆ NRLM ಅಲ್ಲಿ ಒಂದು ಬಡ್ಡಿ ಸಹಾಯದ ನಂತರ ಈಗಾಗಲೇ ನಾವು ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡ್ವಿ, ಸಾಲ ತಗೊಂಡ ನಂತರ ನಿರಂತರವಾಗಿ ನಾವು ಮರುಪಾವತಿ ಮಾಡಿದಲ್ಲಿ 12% ಬಡ್ಡಿ ಪ್ರಮಾಣ ಇತ್ತಂದ್ರೆ 5.5%ನ ಮರುಪಾವತಿಯಾಗಿ NRLM ಯೋಜನೆಯಿಂದ ಆ ಒಂದು ಅಕೌಂಟ್ಗೆ ನಿರಂತರವಾಗಿ ಮರುಪಾವತಿ ಮಾಡ್ತಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ 5.5% ಬಡ್ಡಿ ಸಹಾಯಧನ ಅಂದ್ರೆ ಬಡ್ಡಿ ಹಣವನ್ನು ಸರ್ಕಾರನೇ ನೇರವಾಗಿ ಅವರವರು ಸ್ವಸಹಾಯ ಗುಂಪುಗಳಿಗೆ ಖಾತೆಗಳಿಗೆ ಜಮಾ ಮಾಡುತ್ತೆ. ಇದು 2ನೇ ಅನುದಾನ. 3ನೇ ಅನುದಾನ ಅಂತಂದ್ರೆ ನಮ್ಮಲ್ಲಿ ಪ್ರತಿ ಒಂದು ಒಕ್ಕೂಟ ಏನು ಅಂತ ನಾವು ರಚನೆ ಮಾಡ್ತೀವಿ, ಪ್ರತಿ ಒಂದು ಒಕ್ಕೂಟ ಗ್ರಾಮ ಪಂಚಾಯತಿಗಳಲ್ಲಿ ಕನಿಷ್ಠ ಅಂತಂದ್ರೆ ಇರ್ತಕ್ಕಂಥ ಒಂದು ಗುಂಪುಗಳಲ್ಲಿ 50% ಗುಂಪುಗಳಿಗೆ ನಮಗೆ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಕೊಡ್ತೀವಿ. ಸಮುದಾಯ ಬಂಡವಾಳನಿದೆ ಅಂದ್ರೆ ಕನಿಷ್ಠ ಅಂತಂದ್ರೆ ಒಂದು 5 ಲಕ್ಷದಿಂದ ಹಿಡಿದು 30 ಲಕ್ಷದವರೆಗೆ ನಾವು ಪ್ರತಿ ಒಂದು ಪಂಚಾಯತಿಗಳಿಗೆ ಅನುದಾನ ಕೊಡ್ತಾ ಇದ್ದೀವಿ. ಒಂದು ಸಣ್ಣ ಬ್ಯಾಂಕ್ ರೂಪದಲ್ಲಿ ಒಂದು NRLM ಯೋಜನೆ ಕೆಲಸ ನಿರ್ವಹಿಸಬೇಕು. ಆ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸ್ವಸಹಾಯ ಗುಂಪಿನವರು ಒಂದು ಸ್ವಸಹಾಯ ಗುಂಪಿನ ಏನು ಒಕ್ಕೂಟಗಳಿದ್ದಾವೆ ಆ ಒಕ್ಕೂಟನ ಆ ಒಂದು ಬ್ಯಾಂಕ್ ರೀತಿಯಲ್ಲಿ ಅವು ನಿರ್ವಹಣೆ ಮಾಡಬೇಕಾಗುತ್ತೆ. ಆ ನಿರ್ವಹಣೆ ಮಾಡಬೇಕಾದ್ರೆ ನಮಗೆ ಬೇರೆ ಬೇರೆ ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಅವಕಾಶಗಳಿದೆ. ಅಂತಂದ್ರೆ ಈಗ ಮಹಿಳೆಯರನ್ನ ಸಬಲೀಕರಣ ಮಾಡುವಂಥ ದೃಷ್ಟಿಯಲ್ಲಿ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಕಳಸ್ತರದಲ್ಲಿರುವಂತಹ ಒಂದು ವರ್ಗದವರನ್ನ ಮೇಲೆತ್ತೋದಂಥದ್ದು ಒಂದು ಮುಖ್ಯವಾದಂತಹ ಉದ್ದೇಶ ಅಂತ ಅನ್ನೋದು ಅರ್ಥ ಆಯಿತು. ಜೊತೆಗೆ ತಾವು ಹೇಳಿದ್ರೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿಯನ್ನ ಈ NRLMನಲ್ಲಿ ಕೊಡ್ತಾರೆ ಎಂಬಂತಹ ಒಂದು ವಿಷಯವನ್ನ, ಇಲ್ಲಿ ವೃತ್ತಿಪರ ಕೌಶಲ್ಯಕ್ಕೆ ಅಥವಾ ಉದ್ಯೋಗಕ್ಕೆ ಏನಾದರೂ ತರಬೇತಿಗಳು ಮಾಹಿತಿಗಳು ಅಲ್ಲಿರುವಂತಹ ಗುಂಪಿನ ಸದಸ್ಯರಿಗೆ ಸಿಗ್ತದ ಹೇಗೆ? ಈ ಒಂದು NRLM ಯೋಜನೆ ಅಡಿನಲ್ಲಿ ನಾವು ಪ್ರತಿ ವರ್ಷನೂ ವಿವಿಧ ರೀತಿಯಲ್ಲಿ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇದ್ವಿ. ಈ ಕಳೆದ ವರ್ಷ ನಾವು ಸುಮಾರು ಒಂದು 560 ಮಹಿಳೆಯರಿಗೆ ನಾವು ವಿವಿಧ ರೀತಿಯಲ್ಲಿ ತರಬೇತಿ ಕೊಟ್ಟಿದ್ವಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಂದು ಮಹಿಳೆಯರು ಫೋರ್ ವೀಲರ್ ಡ್ರೈವಿಂಗಿಗೆ ಅಂತೇಳಿ ಈಗಾಗಲೇ ನಾವು ಕಳೆದ ವರ್ಷ ಒಂದು 31 ಜನಕ್ಕೆ ಮಹಿಳೆಯರಿಗೆ ತರಬೇತಿ ಕೊಟ್ಟಿವಿ, ವಿತ್ ಕೆಲಸನೂ ಕೊಡಿಸಿದ್ವಿ. ಅದರಲ್ಲಿ ಕೆಲವೊಬ್ಬರಿಗೆ ಸುಮಾರು ಒಂದು 280 ಜನಕ್ಕೆ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡಲಿಕ್ಕೆ, ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಾಗ್ರಿಗೇಷನ್ ಮತ್ತು ಕಲೆಕ್ಷನ್ ಅಂತ ಹೇಳ್ತೀವಿ, ಯಾವ ರೀತಿ ಕಸ ಸಂಗ್ರಹಣೆ ಮಾಡಬೇಕು, ಯಾವ ರೀತಿ ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಸತಿಯುತ ತರಬೇತಿ ಕೊಟ್ಟಿದ್ವಿ. ಬೇರೆ ಬೇರೆ ಏನು ಅದು ಹಪ್ಪಳ ಇರ್ಬೋದು, ಪಾಪಡ್ ಇರ್ಬೋದು, ಸಂಡಿಗೆ ಇರ್ಬೋದು, ಅದ್ರ ಬಗ್ಗೆ ನಾವು ತಯಾರಿ ಮಾಡಲಿಕ್ಕೆ ಅಂತೇಳಿ ಸುಮಾರು ಒಂದು 2 ಬ್ಯಾಚಲ್ಲಿ ನಾವು ತರಬೇತಿ ಕೊಟ್ಟಿದ್ವಿ. ಬ್ಯೂಟಿ ಪಾರ್ಲರ್ ತರಬೇತಿಗಳನ್ನ ಈಗಾಗಲೇ ಮಹಿಳೆಯರಿಗೆ ತರಬೇತಿ ಕಳೆದ ವರ್ಷ ಕೊಟ್ಟಿದ್ವಿ. ಅದೇ ರೀತಿ ಫೈಲ್ ಮೇಕಿಂಗು ಏನು, ಆಮೇಲೆ ಎನ್ವಲಪ್ ಕವರ್ ಇರ್ಬೋದು, ರ್ಯಾಪರ್ ಇರ್ಬೋದು, ಕಚೇರಿಗಳಿಗೆ ಏನು ಸ್ಟೇಷನರಿ ಒದಗಿಸ್ಲಿಕ್ಕೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಮಹಿಳೆಯರಿಗೆ ತರಬೇತಿ ಕೊಟ್ಟಿದ್ವಿ. ಆಮೇಲೆ ಟೈಲರಿಂಗ್ ಬಗ್ಗೆ ಈಗಾಗಲೇ ಕಳೆದ ವರ್ಷ ನಾವು ತರಬೇತಿ ಕೊಟ್ಟಿವಿ. ಸುಮಾರು ಒಂದು 560 ಮಹಿಳೆಯರಿಗೆ ವಿವಿಧ ರೀತಿಯ ಸ್ವ ಉದ್ಯೋಗಗಳನ್ನ ಕಲ್ಪಿಸಿಕೊಳ್ಳಿಕ್ಕೆ ತರಬೇತಿ ಜೊತೆಗೆ ಅವರಿಗೆ ನಾವು ಸಮುದಾಯ ಬಂಡವಾಳ ನಿಧಿ ಒಂದು ಸಾಲದ ರೂಪದಲ್ಲಿ ಕೊಟ್ಟು ಯುನಿಟ್ ಎಸ್ಟಾಬ್ ಅಂದ್ರೆ ಅವ್ರದ್ದು ಒಂದು ಘಟಕ ಒಂದು ಸ್ಥಾಪನೆ ಮಾಡಿಕೊಂಡು ಒಂದು ಸಸ್ಟೈನಬಿಲಿಟಿ ಆಗಿ ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಈ ಒಂದು NRLM ಅಲ್ಲಿ ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ನಾವು ಸಹಕಾರ ನೀಡಿದ್ವಿ. ಜೊತೆಗೆ ಈಗ ಉತ್ಪಾದನೆಯಾದಂಥ ವಸ್ತುಗಳಾಗಿರ್ಬೋದು, ಜೊತೆಗೆ ತರಬೇತಿಯ ನಂತರ ಪಡೆದಂಥ ಒಂದು ಕೌಶಲ್ಯಕ್ಕೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಬಹಳ ಮುಖ್ಯ. ಈ ಯೋಜನೆಯಡಿಯಲ್ಲಿ NRLM ಅವರಿಗೇನಾದರೂ ಮೇಳಗಳನ್ನು ಅಥವಾ ತಮ್ಮ ಒಂದು ಹಾಕಿದಂಥ ಒಂದು ಬಂಡವಾಳವನ್ನು ಉತ್ಪಾದನೆಯಾದಂಥ ಒಂದು ವಸ್ತುಗಳನ್ನು ಮಾರುಕಟ್ಟೆ ವ್ಯವಸ್ಥೆ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆಯಾ ಇದರಲ್ಲಿ? ಈಗಾಗಲೇ ಒಂದು ಕಳೆದ 2 ವರ್ಷದಿಂದ ನಮ್ಮಲ್ಲಿ ಪ್ರತಿ ರಾಜ್ಯದಲ್ಲಿ ಒಂದು ಸರಸ್ ಮೇಳ ಅಂತ ನಡೀತಾ ಇದೆ. ಏನು, ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸತಕ್ಕಂಥ ಉತ್ಪನ್ನಗಳಿಗೆ ಅವರೇ ಒಂದು ಮಾರುಕಟ್ಟೆ ಮಾಡಲಿಕ್ಕೆ ಒಂದು ಸರಸ್ ಅಂತೇಳಿ ಒಂದು ಆಯಾ ರಾಜ್ಯ ಸರ್ಕಾರದಿಂದ ಏನು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಇಲಾಖೆಯಿಂದ ಪ್ರತಿ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಮೇಳಗಳನ್ನ ಆಯೋಜನೆ ಮಾಡ್ತದೆ. ಈಗಾಗಲೇ ನಾವು ನಮ್ಮ ಒಂದು ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯಿಂದ ಬಿಹಾರಕ್ಕೆ ನಾವು ಈಗಾಗಲೇ ಕಳಿಸ್ಕೊಟ್ಟಿದ್ವಿ, ಮತ್ತೆ ಪಾಟ್ನಾದಲ್ಲಿ ಸರಸ್ ಮೇಳಕ್ಕೆ ಈಗಾಗಲೇ ನಾವು ಸ್ವಸಹಾಯ ಗುಂಪಿನ ಉತ್ಪನ್ನಗಳನ್ನ ಕಳಿಸ್ಕೊಟ್ಟು ಮಾರಾಟ ಮಾಡ್ತಾ ಇದ್ದೀವಿ. ಜೊತೆಗೆ ನಮಗೆ ಡಿವಿಷನಲ್ ವೈಸ್ ಈಗಾಗಲೇ ಬೆಳಗಾವಿನಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದ್ರು ನಮ್ಮ ಒಂದು ಇಲಾಖೆ ವತಿಯಿಂದ, ಅಲ್ಲಿನೂ ನಾವು ನಮ್ಮ ಗುಂಪಿನ ಉತ್ಪನ್ನಗಳನ್ನ ನಾವು ಕಳಿಸ್ಕೊಟ್ಟಿದ್ದೀವಿ. ಜೊತೆಗೆ ಈಗಾಗಲೇ ಮೊನ್ನೆ ರಾಷ್ಟ್ರ ಮಟ್ಟದ ಒಂದು ಸರಸ್ ಮೇಳ ನಡೀತು, ಇದೇ ತಿಂಗಳಲ್ಲಿ ಆ್ಯಕ್ಚುಲಿ ಅದು ಏಪ್ರಿಲ್ ತಿಂಗಳಲ್ಲಿ ನಮಗೆ 8 ಇತ್ತು, ಅಲ್ಲಿನೂ ನಾವು ಕಳಿಸ್ಕೊಟ್ಟಿದ್ವಿ. ಅದ್ರ ಜೊತೆಗೆ ನಮಗೆ ಈಗಾಗಲೇ ಮಾಡಬೇಕಂತೇಳಿ ಗ್ರಾಮೀಣ ಭಾಗದಲ್ಲಿ ಏನು ಹೋಬಳಿನಲ್ಲಿ ಸಂತೆಗಳು ನಡೀತಾವೆ, ಸಂತೆದಲ್ಲಿ ನಾವೀಗಾಗಲೇ ಗ್ರಾಮೀಣ ಸಂತೆ ಅಂತ ಮಾಡಿಕೊಂಡು ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಉತ್ಪನ್ನ ಮಾಡಿರ್ತಕ್ಕಂಥ ಮಹಿಳೆಯರಿಗಾಗಿಯೇ ಒಂದು ಗ್ರಾಮೀಣ ಸಂತೆ ಅಂತ ಕಾರ್ಯಕ್ರಮ ಮಾಡಿಕೊಂಡು ಸುಮಾರು ಒಂದು 21 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಪ್ರತಿ ಸಂತೆನಲ್ಲಿನೂ 40-50 ಸ್ವಸಹಾಯ ಗುಂಪುಗಳನ್ನ ಉತ್ಪನ್ನಗಳನ್ನಿಟ್ಟು ಈಗಾಗಲೇ ಮಾರಾಟ ಮಾಡಿದ್ವಿ. ಜೊತೆಗೆ ನಮ್ಮ ಮಹಿಳಾ ದಿನಾಚರಣೆ ಅಂಗವಾಗಿನೂ ಈಗಾಗಲೇ ನಮ್ಮ ರಾಯಚೂರು ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ 4 ದಿನಗಳ ಕಾಲ ವಸ್ತು ಪ್ರದರ್ಶನ ಒಂದು ಮಾರಾಟ ಮೇಳ ಮಾಡಿದ್ವಿ, ಅಲ್ಲಿನೂ ಯಶಸ್ವಿಯಾಗಿ ಭಾಗವಹಿಸಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಜಿಲ್ಲೆಯಲ್ಲಿ ನಾವು FSSI ಲೈಸೆನ್ಸ್ ಎಲ್ಲ ಮಾಡಿಸ್ತಾ ಇದ್ದೀವಿ ನಮ್ಮ ಒಂದು ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ. ಜೊತೆಗೆ ನಮ್ಮ ಒಂದು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆಯಿಂದ ಅಮೆಜಾನ್ನಲ್ಲಿ ಟೈಅಪ್ ಮಾಡಿಕೊಂಡಿದ್ದಾರೆ. ನಮ್ಮ ಒಂದು ಜಿಲ್ಲೆಯ ಉತ್ಪನ್ನಗಳು ಸಹ ಆ ಒಂದು ಅಮೆಜಾನ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಒಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಅನುಷ್ಠಾನಗೊಳ್ಳುತ್ತಿರುವಂತಹ ಈ NRLM ಕಾರ್ಯಕ್ರಮ ರಾಯಚೂರು ಜಿಲ್ಲೆಯಲ್ಲಿ ಇದರ ಒಂದು ಪ್ರಗತಿ, ಇದರ ಒಂದು ಬೆಳವಣಿಗೆ ಹೇಗಿದೆ ಅಂತ ಹೇಳ್ತೀರಿ? ಕಳೆದ 2018 ಸಾಲಿನಿಂದ ನಮ್ಮಲ್ಲಿ ಜಿಲ್ಲೆಯಲ್ಲಿ ಇಂದ ತುಂಬ ಎಫೆಕ್ಟಿವ್ ಆಗಿ ಅನುಷ್ಠಾನ ಆಗ್ತಾ ಇದೆ ನಮ್ಮ NRLM ಯೋಜನೆ. ಈ ಒಂದು ಯೋಜನೆ ಅಡಿನಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 4,263 ಸ್ವಸಹಾಯ ಗುಂಪುಗಳು ನೋಂದಣಿಯಾಗಿದ್ದಾವೆ ಜಿಲ್ಲಾ ಮಟ್ಟದಲ್ಲಿ. ಟೋಟಲ್ ಆಗಿ ನಮ್ಮ ಎಲ್ಲ ಒಂದು 158 ಪಂಚಾಯತಿಯಿಂದ 4,263 ಸ್ವಸಹಾಯ ಗುಂಪುಗಳು ಸೇರ್ಪಡೆ ಆಗಿವೆ. ಸುಮಾರು 46,089 ನಮಗೆ ಮಹಿಳೆಯರು ಇದರಲ್ಲಿ ಜಾಯ್ನ್ ಆಗಿದ್ದಾರೆ, ಫಲಾನುಭವಿಗಳು ಈ ಗುಂಪಿನಲ್ಲಿ ಇದ್ದಾರೆ. ಸುಮಾರು ಈಗಾಗಲೇ ನಾವು 641 ವಾರ್ಡ್ ಮಟ್ಟದ ಒಕ್ಕೂಟಗಳ ರಚನೆ ಮಾಡಿಕೊಂಡಿವಿ, ಮತ್ತೆ 163 ನಮಗೆ ಈಗಾಗಲೇ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳು ರಚನೆ ಆಗಿದ್ದಾವೆ. ಇನ್ನು ನಮಗೆ 16 ಒಕ್ಕೂಟಗಳು ಈ ವರ್ಷ ನಮಗೆ ರಚನೆ ಆಗಂತದ್ದು ಬಾಕಿ ಇದೆ. ಮುಖ್ಯವಾಗಿ ಈಗ ಒಕ್ಕೂಟಕ್ಕೆ ಎಷ್ಟು ಗುಂಪುಗಳು ಒಳಗೊಂಡಿರ್ತಾವೆ ಅಂತ ಹೇಳ್ತಾರೆ ವಿಜಯಕುಮಾರ್? ಒಂದು ಒಕ್ಕೂಟಕ್ಕೆ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕನಿಷ್ಠ ಅಂತಂದ್ರೆ ಒಂದು 15 ಗುಂಪುಗಳಿಂದ ಹಿಡಿದು 80, 90, 100 ಗುಂಪುಗಳು ಸಹ ಒಂದು ಒಳಗೊಂಡಿರ್ತವೆ. ಕಳೆದ ವರ್ಷ ಏನ್ ಮಾಡಿದ್ವಿ ಅಂದ್ರೆ ಈಗಾಗಲೇ ಮಹಿಳೆಯರ ಗುಂಪುಗಳ ಜೊತೆ ಒಂದು ವಿಶೇಷವಾಗಿ HIV ಸೋಂಕಿತರ ಒಂದು ಗುಂಪುಗಳನ್ನ ನಾವು ಈಗಾಗಲೇ ರಚನೆ ಮಾಡಿದ್ವಿ. ಆಮೇಲೆ ಮಹಿಳಾ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಯರದು ಒಂದು ದಮನಿತ ಮಹಿಳೆಯರದು ಗುಂಪುಗಳನ್ನ ಈಗಾಗಲೇ ನಾವು ರಚನೆ ಮಾಡಿದ್ವಿ, ಮತ್ತು ವಿಕಲಚೇತನರ ಒಂದು ಗುಂಪುಗಳನ್ನ ರಚನೆ ಮಾಡಿದ್ವಿ. ಇದರಲ್ಲಿ ಜೊತೆಗೆ ಲಿಂಗ ಅಥವಾ ಅಲ್ಪಸಂಖ್ಯಾತರಿರ್ಬೋದು, ಅವ್ರನ್ನು ಸಹ ಈಗಾಗಲೇ ಗುಂಪುಗಳನ್ನ ರಚನೆ ಮಾಡಿಕೊಂಡು ಎನ್ ಆರ್ ಎಂ ಅಲ್ಲಿ ಸೇರ್ಪಡೆ ಮಾಡಿವಿ. ಅಂದರೆ ನಮ್ಮಲ್ಲಿ ಆಟೋ ಇನ್ಕ್ಲೂಷನ್ ಅಂತ ಹೇಳ್ತೀವಿ, ವಿಶೇಷ ಚೇತನರನ್ನು ಒಂದು ಯೋಜನೆಗೆ ಒಳಪಡಿಸಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈಗಾಗಲೇ ಅವರ ಗುಂಪುಗಳನ್ನ ರಚನೆ ಮಾಡಿಕೊಂಡು ಅವರಿಗೂ ನೇರವಾಗಿ ಆ ದಮನಿತ ಮಹಿಳೆಯರಿಗೂ ಸಹ ಎಲ್ಲರೂ ಮಹಿಳೆಯರು ಯಾವ ರೀತಿ ಜೀವನ ನಡೆಸ್ತಾರೆ ಆ ರೀತಿ ಜೀವನ ನಡೆಸಲಿಕ್ಕೆ ಅಂತಲೇ ಈಗಾಗಲೇ ಅವರಿಗೆ ಒಂದು ಸೆಲ್ಕೋ ಸೋಲಾರ್ ವತಿಯಿಂದ ಒಂದು ಟೈಅಪ್ ಮಾಡಿಕೊಂಡು ಕೆಲವೊಂದಿಷ್ಟು 50% ಅನುದಾನದಲ್ಲಿ ಮತ್ತು ಉಚಿತವಾಗಿ ಕೆಲವೊಂದಿಷ್ಟು ರೊಟ್ಟಿ ಮಿಷನ್ಗಳು, ಕಾರಾಕುಟ ಮಿಷನ್, ಈ ಥರ ಒಂದು ಉದ್ಯಮಶೀಲತಾ ಚಟುವಟಿಕೆಗಳಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಉಚಿತವಾಗಿ ಯೂನಿಟನ್ನು ಕಲ್ಪಿಸಿಕೊಟ್ಟಿವಿ. ಅಂದರೆ ಅವರೂ ಸಹ ಒಂದು ಮುನ್ನೆಲೆಗೆ ಬಂದು ಒಂದು ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿದೀಪ ಆಗಬೇಕು ಈ ಒಂದು ಯೋಜನೆ ಅಡಿಯಲ್ಲಿ. ಈಗಾಗಲೇ ಕಳೆದ ಸಾಲಿನಲ್ಲಿ ಅನುಷ್ಠಾನ ಆಗಿದೆ. ಈಗ ಸುಮಾರು ತಾವು ಹೇಳಿದಂಗೆ 4,263 ಗುಂಪುಗಳು, ಸುಮಾರಾಗಿ 47,000 ಗ್ರಾಮೀಣ ಭಾಗದ ರೈತ ಮಹಿಳೆಯರು ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಲ್ಲಿದ್ದಾರೆ ಎಂಬಂಥ ಒಂದು ಮಾಹಿತಿಯನ್ನು. ಇಲ್ಲಿವರೆಗೂ ಎಷ್ಟು ಪ್ರಮಾಣದಲ್ಲಿ ಹಣಕಾಸಿನ ನೆರವನ್ನು ನಾವು ಗುಂಪುಗಳಿಗೆ ಕೊಟ್ಟಿದ್ದೀವಿ ಅಂತ ತಾವು ಇಲ್ಲಿ ಹೇಳ್ತೀರಿ? ಈಗಾಗಲೇ ನಮಗೆ 163 ಗ್ರಾಮ ಪಂಚಾಯತಿಗಳಲ್ಲಿ ನಾವು ಕೂಟಗಳನ್ನ ರಚನೆ ಮಾಡಿವಿ. ಕಳೆದ ಸಾಲಿನಲ್ಲಿ ಬಿಟ್ಟು 2020 ಮತ್ತು 2021 ತನಕ ಸುಮಾರು 92 ಗ್ರಾಮ ಪಂಚಾಯತಿ ಒಕ್ಕೂಟಗಳಿಗೆ 15,81,25,000 ಅನುದಾನವನ್ನು ಸಮುದಾಯ ಬಂಡವಾಳ ನಿಧಿಯಾಗಿ ಈಗಾಗಲೇ ರಿಲೀಸ್ ಮಾಡಿದ್ವಿ. ಇದ್ರ ಜೊತೆಗೆ ನಾವು ಈಗಾಗಲೇ ಒಂದು ಕಚೇರಿನ ಪ್ರತಿಯೊಂದು ಒಕ್ಕೂಟಗಳು ಈಗ ಸ್ವಸಹಾಯ ಗುಂಪು ಅಂತ ಅಂದ್ಕೊಳ್ಳೆ ಅವ್ರದ್ದೇ ಮನೆಯಲ್ಲಿ ಮೀಟಿಂಗ್ ಮಾಡ್ಕೊಳ್ತಾರೆ, ಅವ್ರದ್ದೇ ಮನೆ ಮುಂದೆ ಮಾಡ್ಕೊಳ್ತಾರೆ, ದೇವಸ್ಥಾನ ಹತ್ರ ಮಾಡ್ಕೊಳ್ತಾರೆ, ಅವರಿಗೆ ಆಗಿರ್ತಕ್ಕಂಥ ಒಂದು ಕಚೇರಿ ಸೌಲಭ್ಯ ಇರಬೇಕು ಅಂತೇಳಿ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಮಹಾತ್ಮ ಗಾಂಧಿ ನರೇಗಾ ಒಂದು ಯೋಜನೆ ಅಡಿಯಲ್ಲಿ ಸಂಜೀವಿನಿ ಶೆಡ್ ಅಂತ ಕೆಲವೊಂದು ಕಡೆ ಕಟ್ಕೊಟ್ಟಿದ್ವಿ. ಈಗಾಗಲೇ ಪೋತ್ನಾಳು ಗ್ರಾಮ ಪಂಚಾಯತಿನಲ್ಲಿ ಶೆಡ್ ಕಟ್ಕೊಟ್ಟಿದ್ದೀವಿ, ಬಿಚ್ಚಾಲಿ ಗ್ರಾಮ ಪಂಚಾಯತ್ನಲ್ಲಿ ಸಂಜೀವಿನಿ ಶೆಡ್ ಕಟ್ಟಿಕೊಟ್ಟಿವಿ. ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಶೆಡ್ಡಲ್ಲಿ ಅವರು ಒಂದು ಸಭೆ ಮಾಡಿಸ್ಬೇಕು, ಅವ್ರದೇ ಒಂದು ಕಚೇರಿನ ಹೊಂದಬೇಕಂತೇಳಿ ಪ್ರತಿ ಒಂದು 92 ಗ್ರಾಮ ಪಂಚಾಯತಿಗಳಿಗೆ 50,000 ರೂಪಾಯಿ ಅನುದಾನವನ್ನು ತಗೊಂಡು ಒಂದು ಕಚೇರಿನ ಪ್ರಾರಂಭ ಮಾಡಲಿಕ್ಕೆ ಅದನ್ನು ಒಂದು ಸ್ಪೆಷಲಾಗಿ ಅನುದಾನ ಕೊಟ್ಟಿದ್ವಿ. ಅದ್ರ ಜೊತೆಗೆ ಈ ಒಂದು ಏನು 163 ಗ್ರಾಮ ಪಂಚಾಯತಿ ಒಕ್ಕೂಟಗಳಲ್ಲಿ ಪ್ರತಿ ಒಕ್ಕೂಟಗಳಿಗೆ ಕನಿಷ್ಠ ಅಂದರೆ 2-3 ಜನಕ್ಕೆ ನಾವು ಉದ್ಯೋಗಗಳನ್ನ ಕಮ್ಯುನಿಟಿ ಕೇಡರ್ ಅಂತ ಅಂದರೆ ಸಮುದಾಯ ಸಂಪನ್ಮೂಲಗಳಂತ ಕೊಟ್ಟಿದ್ವಿ. ಈಗಾಗಲೇ ಸುಮಾರು ಒಂದು 280-300 ಮಹಿಳೆಯರು ನಮ್ಮ ಒಂದು ಯೋಜನೆ ಅಡಿಯಲ್ಲಿ ಸಮುದಾಯ ಸಂಘಟಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಕೊಟ್ಟಿರುವಂತಹ ಒಂದು ಅನುದಾನ ಮರುಪಾವತಿ ಮತ್ತು ಸಮರ್ಥ ಬಳಕೆಗೆ ಆಗೋದು ಬಹಳ ಮುಖ್ಯ. ಇದನ್ನು ಮರುಪಾವತಿ ಮಾಡೋದು, ನಿಯಂತ್ರಣ ಮಾಡೋದು, ಇದು ಹೇಗೆ ಇದು ಜಿಲ್ಲಾ ಮಟ್ಟದಲ್ಲಿ ಇದನ್ನು ನಿರ್ವಹಣೆ ಮಾಡಲಾಗ್ತದೆ, ಇದರ ರೂಪುರೇಷೆ? ಈಗಾಗಲೇ ನಾವು ಪ್ರತಿ ಒಕ್ಕೂಟಗಳಿಗೆ ಒಂದು ಕನಿಷ್ಠ 5-10 ಲಕ್ಷದಂತೆ ಸುಮಾರಾಗಿ 16 ಕೋಟಿ ತನಕ ನಾವು ಈಗಾಗಲೇ ಸಮುದಾಯ ಬಂಡವಾಳನಿಂದ ನೀಡಿದ್ದೀವಿ. ಇದನ್ನು ಯಾವ ರೀತಿ ನಾವು ಒಂದು ಜಿಲ್ಲಾ ಮಟ್ಟ, ತಾಲೂಕಾ ಮಟ್ಟ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದು ಮೇಲ್ವಿಚಾರಣೆ ಆಗುತ್ತಂದರೆ, ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನ ಅಧಿಕಾರಿಗಳು, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಜಿಲ್ಲಾ ವ್ಯವಸ್ಥಾಪಕರುಗಳು ನೋಡ್ತಾ ಇರ್ತೀವಿ. ಅದೇ ರೀತಿ ತಾಲೂಕಾ ಮಟ್ಟದಲ್ಲಿ ಹೋಗಬೇಕಾದ್ರೆ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ವಲಯ ಮೇಲ್ವಿಚಾರಕರು ಅಂತ ನಮ್ಮಲ್ಲಿ ಸಿಬ್ಬಂದಿಗಳು ಇರ್ತಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೋಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಕ್ಕೆ ಒಂದು ಕಾರ್ಯಕಾರಿ ಸಮಿತಿ ಅಂತಿರುತ್ತೆ. ಆ ಕಾರ್ಯಕಾರಿ ಸಮಿತಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ಇರ್ತಾರೆ. ಇದನ್ನು ನೋಡ್ಕೊಳ್ಲಿಕ್ಕೆ ಅಂತೇಳಿ ಒಂದು ಪ್ರತಿಯೊಂದು ಪಂಚಾಯತಿಗೆ ನಾವು ಏನು ಮಾಡಿದ್ವಿ ಅಂದರೆ ಕನಿಷ್ಠ ಅಂದರೆ 2-3 ಜನ ಸಮುದಾಯ ಸಂಘಟಕರನ್ನು ನಾವು ಈಗಾಗಲೇ ಗುರುತು ಮಾಡಿ, ಒಂದು ಮುಖ್ಯ ಪುಸ್ತಕ ಬರಹಗಾರ ಅಂತ ಹೇಳ್ತೀವಿ, ಅವರು ಒಂದು ನಮಗೆ ಅಕೌಂಟೆಂಟ್ ಆಗಿ ಅವರು ಕೆಲಸ ನಿರ್ವಹಿಸ್ತಿರ್ತಾರೆ, ನಮ್ಮ ಒಂದು ಲೆಕ್ಕಪತ್ರ ನಿರ್ವಹಣೆಗಾಗಿ ಅವರು ಕೆಲಸ ನಿರ್ವಹಿಸ್ತಿರ್ತಾರೆ. ಪ್ರತಿ ಒಂದು ಗುಂಪಿಗೆ ಅವರು ಸಾಲ ಕೊಡಬೇಕಂದ್ರೆ ಮೈಕ್ರೋ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ, ಕಿರು ಬಂಡವಾಳ ಯೋಜನೆ. ಒಂದು ಗುಂಪಿಗೆ ನಾವು ಸಾಲ ಕೊಡಬೇಕಾದ್ರೆ ಏನೇನು ಚಟುವಟಿಕೆಗಳನ್ನು ಕೈಗೊಳ್ತಾರೆ, ಮೊದಲ ಆದ್ಯತೆಯಾಗಿ ಯಾರಿಗೆ ತುಂಬ ಅವಶ್ಯಕತೆ ಇದೆ ಅವ್ರದ್ದು ಒಂದು ಪಟ್ಟಿ ತಯಾರಿ ಮಾಡ್ತಾರೆ. ಅವರ ಒಂದು ಪಟ್ಟಿ ತಯಾರಿ ಆಧಾರದ ಮೇಲೆ ಅವರ ಒಂದು ಯಾವ್ಯಾವ ಉದ್ಯೋಗಗಳನ್ನ ಕೈಗೊಳ್ತಾರೆ, ಅವರಿಗೆ ಅನುಭವ ಏನಿದೆ, ಅವ್ರದ್ದು ಎಷ್ಟು ಪ್ರಮಾಣದಲ್ಲಿ ಅವರು ಆ ಒಂದು ಚಟುವಟಿಕೆಗೆ ಆಗ್ತಾರೆ, ನಮ್ಮ ಯೋಜನೆಯಿಂದ ನಾವೇನಾಗಬೇಕು, ಏನು ಕೊಡಬೇಕಂತ ಒಂದು ತೀರ್ಮಾನ ಮಾಡಿಕೊಂಡು ಪ್ರತಿ ಒಂದು ಗುಂಪಿಗೆ 150,000 ರೂಪಾಯಿ ನಾವು ಅನುದಾನವನ್ನು ಸಮುದಾಯ ಬಂಡವಾಳ ನಿಧಿಯಾಗಿ ಈ ಜೀವನೋಪಾಯ ಚಟುವಟಿಕೆಗಳಿಗೆ ಒಂದು MIP ಅಂತ ಮಾಡಿಕೊಂಡು ಆ ಒಂದು ಗುಂಪಿಗೆ ಒಂದು ಒಕ್ಕೂಟದ ಮೂಲಕ ಚೆಕ್ ಮೂಲಕ ನಾವು ಅದನ್ನು ಕೊಡ್ತೀವಿ. ಅದನ್ನು ಮರುಪಾವತಿ ಮಾಡಲಿಕ್ಕೆ ನಮ್ಮ ಮುಖ್ಯ ಪುಸ್ತಕ ಬರಹಗಾರರು ಪ್ರತಿ ತಿಂಗಳು ಒಂದು ಗುಂಪುಗಳ ಸಭೆಗೆ ಭಾಗವಹಿಸಿ ಅವರ ಒಂದು ಚಟುವಟಿಕೆಗಳನ್ನ ಪರಿಶೀಲನೆ ಮಾಡಿಕೊಂಡು ಮೇಲ್ವಿಚಾರಣೆ ಮಾಡಿಕೊಂಡು ಅವರಿಗೆ ನಿರಂತರವಾಗಿ ಒಂದು ಸಹಕಾರ ನೀಡ್ತಾ ಅದನ್ನ ಮರುಪಾವತಿ ಮಾಡಿಕೊಂಡು ಒಕ್ಕೂಟದ ಖಾತೆಗೆ ಜಮಾ ಮಾಡ್ತಾರೆ. ಸಾಕಷ್ಟು ಬೃಹತ್ ಮೊತ್ತದ ಒಂದು ಹಣವನ್ನು ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಪಡ್ಕೊಂಡಿದ್ದಾರೆ, ಅದರ ಸದುಪಯೋಗವನ್ನು ಪಡ್ಕೊಳ್ತಿದ್ದಾರೆ. ಜೊತೆಗೆ ಈ ಒಂದು ಒಂದು ಯೋಜನೆಯಡಿಯಲ್ಲಿ ಸಾಕಷ್ಟು ಜನ ಮಹಿಳೆಯರಿದ್ದಾರೆ, ಗುಂಪುಗಳಿದ್ದಾರೆ, ಒಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ತಾವು ಶ್ರಮಪಟ್ಟು ಈ ಒಂದು ಸಂಘಗಳನ್ನು ರಚನೆ ಮಾಡಿದಿರಿ. ಪ್ರತಿಕ್ರಿಯೆ ಹೇಗಿದೆ ಮಹಿಳೆಯರದ್ದು ಗ್ರಾಮೀಣ ಭಾಗದಲ್ಲಿ? ಪ್ರಾರಂಭದಲ್ಲಿ ನಾವು ಆಕ್ಚುಲಿ ಒಂದು ಯೋಜನೆಗಿಂತ ಪೂರ್ವದಲ್ಲಿ ನಾವು ಯೋಜನೆಗೆ ಪ್ರಾರಂಭದಲ್ಲಿ ಹೋದಾಗ ಅಷ್ಟು ಪ್ರತಿಕ್ರಿಯೆ ಸರಿಯಾಗಿದ್ದಿಲ್ಲ. ಯಾಕೆಂದ್ರೆ ಬಹಳ ಜನ ಬರ್ತಾರೆ, ಹೇಳ್ತಾರೆ, ಮಾಡ್ತಾರೆ, ಯಾವುದೇ ನಮಗೆ ಒಂದು ಸೌಲಭ್ಯ ಕೊಡಲ್ಲ, ನಿರಂತರವಾಗಿ ನಮಗೆ ಮಾರ್ಗದರ್ಶನ ಕೊಡಲ್ಲ ಅನ್ನೋದು ಒಂದು ಇತ್ತು. ಇದು ಏನಾಗಿದೆ ಅಂತಂದರೆ, ಇದು ಗ್ರಾಮೀಣ ಮಹಿಳೆಯರಿಗೆ ಬೇಡಿಕೆಗೆ ಅನುಗುಣವಾಗಿ ಈ ಒಂದು ಕಾರ್ಯಕ್ರಮ ಇರುತ್ತೆ. ಯಾಕಂದರೆ ಯಾವುದೇ ಒಂದು ಇಲಾಖೆನಲ್ಲಿ ಏನಾಗ್ತದೆ ಸೌಲಭ್ಯ ಬೇಕು ಅಂದ್ರೆ ಒಂದು ಇಲಾಖೆಗೆ ಹೋಗ್ಬೇಕಾಗಿರುತ್ತೆ. ಇದು ರಿವರ್ಸ್ ಸ್ಕೀಮ್ ಇದೆ. ನಾವೇ ಮಹಿಳೆಯರಿದ್ದಲ್ಲಿ ಗ್ರಾಮೀಣ ಭಾಗಕ್ಕೆ ಹೋಗ್ತೀವಿ, ಈ ಒಂದು ಯೋಜನೆ ಇದೆ, ಈ ಒಂದು ಯೋಜನೆಯ ಸೌಲಭ್ಯ ಪಡೀರಿ ಅಂತೇಳಿ. ಯಾಕಂದ್ರೆ ಈಗಾಗಲೇ ಒಂದು ಪಂಚಾಯತಿನಲ್ಲಿ ಹೋಗಿ 14 ದಿವಸ ವಸತಿ ಉಳ್ಕೊಂಡು ಪ್ರತಿಯೊಂದು ಓಣೆಗೊಮ್ಮೆ, ಪ್ರತಿಯೊಂದು ಗ್ರಾಮಕ್ಕೊಮ್ಮೆ, ಪ್ರತಿಯೊಂದು ವಾರ್ಡಿಗೆ ವಿಸಿಟ್ ಮಾಡಿಕೊಂಡು ಮಹಿಳೆಯರನ್ನೆಲ್ಲ ಸಂಘಟನೆ ಮಾಡಬೇಕಂದ್ರೆ ಇದು ಸರ್ಕಾರದ ಕಾರ್ಯಕ್ರಮವಾಗಿ ಒಂದು ವಾರ್ಡ್ ಮಟ್ಟದಲ್ಲಿ ಹಿರಿಯ ಮಟ್ಟದಲ್ಲಿ ಹೋಗಿ ಅವ್ರನ್ನೆಲ್ಲ ಸಂಘಟನೆ ಮಾಡ್ತದೆ. ಯಾಕಂದ್ರೆ ಯಾವುದಾದ್ರು ಸೌಲಭ್ಯ ಬೇಕು ಸರ್ಕಾರದಲ್ಲಿ ಅಂದರೆ ಸರ್ಕಾರಿ ಕಚೇರಿಗಳಿಗೆ ಅಲಿಬೇಕಾಗಿತ್ತು. ಇದು ರಿವರ್ಸ್ ಅಂತ ನಾವು ಹೇಳ್ತೀವಿ ಅಂದರೆ ರಿವರ್ಸ್ ಅಂತ ಸ್ಕೀಮ್ ಅಂತಂದರೆ ಜನರಿದ್ದಲ್ಲಿನೇ ಕಾರ್ಯಕ್ರಮ ಹೋಗುತ್ತೆ, ಜನರಿಗಾಗಿನೇ ಸಂಘಟನೆ ಮಾಡುತ್ತೆ. ಇದರಲ್ಲಿ ಒಕ್ಕೂಟದಲ್ಲಿ ಯಾವುದೇ ಒಂದು ಅಧಿಕಾರಿಗಳಿರಲ್ಲ, ಎಲ್ಲ ಒಂದು ಕಮ್ಯುನಿಟಿ ಇರತಕ್ಕಂಥ, ನಾವು ಈಗಾಗಲೇ ಹೇಳ್ತೀವಿ ಸಮುದಾಯ ಆಧಾರಿತ ಒಂದು ಸಂಸ್ಥೆಗಳು ಅಂತ ಹೇಳ್ತೀವಿ. ಸಮುದಾಯ ಆಧಾರಿತ ಅಂದರೆ ಒಂದೇ ಒಂದು ಸಮುದಾಯ ಇರುತ್ತೆ, ಮಹಿಳೆಯರೇ ಸೇರಿಕೊಂಡು ಒಂದು ಒಕ್ಕೂಟಗಳನ್ನ ರಚನೆ ಮಾಡೋದು. ಅವರೇ ಅಧ್ಯಕ್ಷರು, ಅವರೇ ಕಾರ್ಯದರ್ಶಿ, ಅವ್ರದೇ ಪದಾಧಿಕಾರಿಗಳು ಅವರೇ ಇರ್ತಾರೆ, ಸಮಾನ ಮನಸ್ಕರು ಇರ್ತಾರೆ. ಅದೇ ಊರಿನಲ್ಲಿರ್ತಕ್ಕಂಥ ಒಂದು ಮಹಿಳೆಯರಿರೋದ್ರಿಂದಾಗಿ ನಮ್ಮ ಒಂದು ಗ್ರಾಮಕ್ಕೆ ನಾವೇ ಮಾಡಬೇಕಂತ ಅವ್ರದೇ ಒಂದು ಪವರ್ಸ್ ಇರುತ್ತೆ ಕಾರ್ಯಕಾರಿ ಸಮಿತಿಗೆ. ಹಾಗಾಗಿ ಏನಾಗ್ತದೆ, ಸರ್ಕಾರದ ಒಂದು ನಿರ್ದೇಶನಗಳಂತೆ ನಡೀತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಅದನ್ನ ಮಾನಿಟರಿಂಗ್ ಮಾಡೋದು, ಮೇಲ್ವಿಚಾರಣೆ ಮಾಡೋದು, ಅವ್ರು ನಿರಂತರವಾಗಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಕೊಂಡು ಕೆಲಸ ನಿರ್ವಹಿಸ್ತಾ ಇರ್ತೀವಿ. ಈಗ ವಿಜಯಕುಮಾರ್ ಅವರು, ಈಗ ಸದ್ಯದಲ್ಲಿ ಇದೇ ತಿಂಗಳು 24 ಭಾರತ ಸರ್ಕಾರ ಒಂದು ಕಿಸಾನ್ ಭಾಗೀದಾರಿ ಪ್ರಾಥಮಿಕತಾ ಹಮಾರಿ, ರೈತರ ಪಾಲ್ಗೊಳ್ಳುವಿಕೆ ಮತ್ತೆ ನಮ್ಮ ಆದ್ಯತೆ ಅಭಿಯಾನ ಜರುಗ್ತಾ ಇದೆ. ಈ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಲ್ಲಿ ನೀವೇನಾದರೂ ಪಾಲ್ಗೊಂಡಿದ್ದು, ಮಹಿಳೆಯರು ಇದರ ಮಹತ್ವ ಮಾಹಿತಿಯನ್ನು ಪಡ್ಕೊಂಡಿದ್ದು, ಭಾಗಿಯಾಗ್ತಿದ್ದಾರಾ? ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕಿಸಾನ್ ಭಾಗೀದಾರಿ ಮತ್ತು ಅದು ಪ್ರಾಥಮಿಕ ಅಮಾರಿ ಅಭಿಯಾನ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ನಮ್ಮ ಎಲ್ಲ ಒಂದು ಏನು ಜಿಲ್ಲೆಯಲ್ಲಿರತಕ್ಕಂಥ 163 ಗ್ರಾಮ ಪಂಚಾಯತಿ ಮಹಿಳೆಯರನ್ನೂ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. April 24 ಮೇ 1 ಪಂಚಾಯತ್ ರಾಜ್ ದಿವಸ ಅಭಿಯಾನದ ಅಡಿಯಲ್ಲಿ ಕಿಸಾನ್ ಭಾಗೀದಾರಿ ಪ್ರಾಥಮಿಕ ಅಮಾರಿ ಅಭಿಯಾನದಲ್ಲಿ ಈಗಾಗಲೇ ಕಿಸಾನ್ ಸನ್ಮಾನ್ ಈಗೇನು ಒಂದು ಯೋಜನೆ ಅಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳಾ ರೈತರು ಇರ್ಬೋದು, ರೈತರು ಇರ್ಬೋದು, ನಮ್ಮ ಒಂದು MBK ಇರ್ಬೋದು, LCRP ಗಳಿರ್ಬೋದು, ನಮ್ಮ ಕಮ್ಯುನಿಟಿ ಕೇಡರ್ ಎಲ್ಲರೂ ಪ್ರತಿಯೊಂದು ಮನೆ ಮನೆಗೂ ಭೇಟಿಯಾಗಿ ಯಾರ್ಯಾರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಲ್ಲ ಆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನ ಒದಗಿಸ್ಲಿಕ್ಕೆ ದಾಖಲಾತಿಗಳನ್ನ ಸಂಗ್ರಹಣೆ ಮಾಡ್ತಿದ್ದಾರೆ. ಈಗಾಗಲೇ ಅಭಿಯಾನದ ರೂಪದಲ್ಲಿ ನಡೀತಾ ಇದೆ. ಈಗಾಗಲೇ ಸುಮಾರಷ್ಟು 172,000 ರೈತರಿಗೆ ಕಾರ್ಡ್ ಇಲ್ಲ ಜಿಲ್ಲೆಯಲ್ಲಿ. ಈಗಾಗಲೇ ಸುಮಾರು 70,000 ರೈತರ ದಾಖಲಾತಿಗಳನ್ನ ಸಂಗ್ರಹಣೆ ಮಾಡ್ತಿದ್ದಾರೆ. ಈ May 1 ಈ ಒಂದು ಅಭಿಯಾನ ಪ್ರಾರಂಭ ಆಗಿದೆ. ಅಲ್ಲಿವರೆಗೆ ಅದು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯ ರೈತರಿಗೆ, ಒಂದು ಮಹಿಳಾ ರೈತರಿಗಿರ್ಬೋದು, ಒಂದು ಈ ಒಂದು ಸೌಲಭ್ಯನ ಒದಗಿಸ್ಲಿಕ್ಕೆ ಕಾರ್ಯಕ್ರಮ ನಡೀತಾ ಇದೆ. ಕಿಸಾನ್ ಮಾನ್ಧನ್ ಯೋಜನೆ ಆಗಿರ್ಬೋದು, ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಆಗಿರ್ಬೋದು, ಜೊತೆಗೆ ರೈತ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಹೀಗೆ ಹಲವಾರು ಯೋಜನೆಗಳ ಮಾಹಿತಿಯನ್ನ ಈ ಕಿಸಾನ್ ಭಾಗೀದಾರಿ ಪ್ರಾಥಮಿಕತಾ ಹಮಾರಿ ಎಂಬ ಒಂದು ಕಾರ್ಯಕ್ರಮದಡಿಯಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ತಾವು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ವ್ಯವಸ್ಥಾಪಕರಾಗಿ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಇಲ್ಲಿ ಆಯ್ಕೆಯಾದಂತಹ ಒಂದು ಫಲಾನುಭವಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಈ ಒಂದು ಯೋಜನೆಯಡಿಯಲ್ಲಿ ಹೇಗೆ ಇದನ್ನ ಅನುಕೂಲತೆ ಉಪಯೋಗವನ್ನು ಪಡ್ಕೋಬಹುದು ಅಂತ ತಾವು ಇಲ್ಲಿ ಕಿವಿ ಮಾತನ್ನ ಹೇಳ್ತೀರಿ ನಮ್ಮ ಕೇಳುಗರಿಗೆ. ಈಗಾಗಲೇ ಆಕ್ಚುಲಿ ನಾನು ಒಂದು ಭಾಗದಲ್ಲಿ ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಒಂದು ಕಾರ್ಯಕ್ರಮನ ಹೇಳಿದ್ದೀನಿ. ಇದರೊಳಗಡೆ ಹಲವಾರು ವಿಭಾಗಗಳು ನಮ್ಮಲ್ಲಿ ಈಗಾಗಲೇ ಕಳೆದ ವರ್ಷ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮ ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ಏನು ಮಹಿಳೆಯರಿಗೆ ಒಂದು ಬ್ಯಾಂಕ್ ಇರಲ್ಲ, ಬ್ಯಾಂಕ್ ಇರಲಾರ್ದಲ್ಲಿ ಸಹ ನಾವೇನ್ ಮಾಡಿದೀವಿ ಅಂತಂದ್ರೆ ಬ್ಯಾಂಕ್ ಸಖಿ ಅಂತ ಈಗಾಗಲೇ ನಾವು ಸುಮಾರು ಒಂದು ಗ್ರಾಮ ಪಂಚಾಯತಿ ವಾರ ತರಬೇತಿ ನೀಡಿವಿ. ಅವ್ರೇನಂತಂದ್ರೆ ಒಂದು ಆಧಾರ್ ಬೇಸ್ಡ್ ಎನೇಬಲ್ ಒಂದು ಡಿವೈಸ್ ತಗೊಂಡ್ಬರ್ತಾರೆ. 100 ಬೇಕು ಅಂತಂದ್ರೆ ಅವರು ವಿಡ್ರಾಲ್ ಮಾಡ್ಕೊಡ್ತಾರೆ, ಡೆಪಾಸಿಟು ಮಾಡಿಸ್ಕೊಡ್ತಾರೆ. ಅವ್ರಿಗೆ ನಾವು ಈಗಾಗಲೇ ತರಬೇತಿಗಳನ್ನ ಕೊಟ್ಟು ಆ ಡಿವೈಸ್ಗಳನ್ನ ಸಹ ಒಂದು ಉಚಿತವಾಗಿ ನಾವು ಒಂದು ಕೊಟ್ಟಿದ್ದೀವಿ. ಜೊತೆಗೆ ಇವತ್ತೇನು ಅಭಿಯಾನ ನಡೀತಾ ಇದೆ ಕಿಸಾನ್ ಭಾಗೀದಾರಿ ಪ್ರಾಥಮಿಕ ಅಮಾರಿ ಅಭಿಯಾನ ಅಂತೇಳಿ, ಈ ಒಂದು ಅಭಿಯಾನದ ಅಡಿನಲ್ಲಿ ನಾವು ಕೃಷಿ ಸಖಿ ಅಂತ ನಾವು ಈಗಾಗಲೇ ಆಯ್ಕೆ ಮಾಡ್ತಿದ್ವಿ. ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಸಹ ಒಬ್ರು ಕೃಷಿ ಸಖಿ ಅಂತ ಆಯ್ಕೆ ಮಾಡ್ತಿದ್ವಿ. ಅಂದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತ ಮಹಿಳೆಯರಿಗಾಗಿನೇ ನಾವು ಉತ್ಪಾದಕರ ಗುಂಪುಗಳನ್ನ ಮಾಡ್ತಿದ್ವಿ. ಅಂದ್ರೆ ರೈತ ಮಹಿಳೆಯರ ಉತ್ಪಾದಕನ ಗುಂಪುಗಳು ಮಾಡಿಕೊಂಡು ಶೇಂಗಾ ಬೆಳೆದ್ರೆ ಶೇಂಗಾ ಬೆಳೆಗಾರರ ಒಂದು ರೈತ ಮಹಿಳೆಯರ ಉತ್ಪಾದಕರ ಗುಂಪುಗಳು, ಸೂರ್ಯಪಾನ ಬೆಳೆದ್ರೆ ಸೂರ್ಯಪಾನ ಬೆಳೆಗಾರರ ಒಂದು ರೈತ ಮಹಿಳೆಯರ ಉತ್ಪಾದಕ ಹೇಗಿದ್ದಾರೆ, ಮಹಿಳೆಯರಿಗೂ ಕೂಡ ಒಂದು ಪ್ರತ್ಯೇಕವಾದಂತಹ ಒಂದು ಉತ್ಪಾದಕರ ಗುಂಪುಗಳನ್ನ ಈಗಾಗಲೇ ನಾವು ಸುಮಾರು 400-500 ರೈತ ಮಹಿಳೆಯರ ಉತ್ಪಾದಕ ಗುಂಪುಗಳನ್ನ ರಚನೆ ಮಾಡಿ ರಾಜ್ಯ ಮಟ್ಟದಲ್ಲಿ ನಮಗೆ ಥರ್ಡ್ ಪ್ರೈಸ್ ಈ ವರ್ಷ ನಮಗೆ ಘೋಷಣೆ ಆಗಿದೆ ಕಳೆದ ವರ್ಷದಲ್ಲಿ. ತುಂಬಾ ಸಂತೋಷದ ವಿಷಯ. ಅದನ್ನ ನಾವು ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಅದರ ಜೊತೆಗೆ ನಾವು ಪಶು ಸಖಿ ಅಂತ ನಾವು ಮಾಡ್ತಾ ಇದೀವಿ. ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಏನು ಒಂದು ನಮ್ಮ ರೈತ ಮಹಿಳೆಯರು ಹೈನುಗಾರಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಆಡು ಸಾಕಾಣಿಕೆ ಇರ್ಬೋದು, ಹಂದಿ ಸಾಕಾಣಿಕೆ ಇರ್ಬೋದು, ಇದೆಲ್ಲವನ್ನ ನಾವು ಅವರು ಕೈಗೊಳ್ಬೇಕು. ಜೊತೆಗೆ ಅವಕ್ಕೆ ಇನ್ಸೂರೆನ್ಸ್ ಇರ್ಬೋದು ಅಥವಾ ನಾವೊಂದು ಇನ್ನು ಆರೋಗ್ಯದ ದೃಷ್ಟಿಕೋನದಲ್ಲಿ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಇರ್ಬೋದು. ಆಮೇಲೆ ಕೆಲವೊಂದಿಷ್ಟು ನಮಗೆ ಈಗಾಗಲೇ ಹಾಲು ಉತ್ಪಾದಕರ ಗುಂಪುಗಳನ್ನ ಸಹ ಈಗಾಗಲೇ ನಾವು ರಚನೆ ಮಾಡ್ಕೊಂಡಿದ್ವಿ ಈ ಒಂದು ನಮ್ಮ ಅಭಿಯಾನದ ಅಡಿಯಲ್ಲಿ. ಕೆಲವೊಂದಿಷ್ಟು ಹಾಲು ಉತ್ಪಾದಕರ ಗುಂಪುಗಳನ್ನ ಸಹ ನಾವು ಏನಾಗುತ್ತೆ ಇಲ್ಲಿ ಕ್ಷೀರ ಸಂಜೀವಿನಿ ಅಂತ ಹೇಳ್ತೀವಿ. ನಮ್ಮ ಕ್ಷೀರ ಸಂಜೀವಿನಿ ಯೋಜನೆ ಅಡಿಯಲ್ಲೂ ಒಂದು ಟೈಅಪ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ನಮ್ಗೆ ಏನಾಗಿದೆ ಅಂತಂದ್ರೆ ಹಲವಾರು ಬೇರೆ ಬೇರೆ ಒಂದು ಉದ್ಯೋಗ ಸಖಿಯರನ್ನ ಸಹ ಈಗಾಗಲೇ ಆಯ್ಕೆ ಮಾಡಿವಿ. ಯಾರ್ಯಾರು ನಮ್ಮ ಮಹಿಳೆಯರು ಇರ್ತಾರೆ ಸ್ವ ಉದ್ಯೋಗ ಜೊತೆ ಕೌಶಲ್ಯ ಉದ್ಯೋಗಗಳ ಅವಶ್ಯಕತೆ ಇದ್ದಲ್ಲಿ ಅವ್ರಿಗೂ ಸಹ ಒಂದು ಉದ್ಯೋಗ ಸಖಿಯರನ್ನಂತ ಗುರುತು ಮಾಡಿಕೊಂಡು ಅವ್ರ ಕೆಲಸ ಇರೋದು ಉದ್ಯೋಗ ಯಾರ್ಯಾರಿಗೆ ಕೌಶಲ್ಯ ತರಬೇತಿ ಬೇಕಾಗಿದೆ, ಕೌಶಲ್ಯ ತರಬೇತಿ ನಂತರ ಉದ್ಯೋಗ ಒದಗಿಸ್ಬೇಕಂದ್ರೆ ಅವ್ರದ್ದು ಆ ಜವಾಬ್ದಾರಿಯನ್ನು ಮುಖ್ಯವಾಗಿ ಇದರಲ್ಲಿ ಇಷ್ಟೆಲ್ಲ ಅನುಷ್ಠಾನ ಆಗ್ತಾ ಇದೆ. ಬಹಳಷ್ಟು ಸಂತೋಷವಾಯಿತು. ನಮ್ಮ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ನಮ್ಮ ಈ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಎಫೆಕ್ಟಿವ್ ಆಗಿ ಜರುಗ್ತಾ ಇದೆ. ಸಾಕಷ್ಟು ಗ್ರಾಮೀಣ ಮಹಿಳೆಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಇದರ ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ತೆಗೆದುಕೊಂಡು ರೈತ ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಮುಂದೆ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಕೇಳುಗರಿಗಾಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಯಾರು ಇದರ ಒಂದು ಉಪಯೋಗದಿಂದ ದೂರ ಇದ್ದಾರೆ ಎಂಬಂಥವರಿಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೇಳುಗರಿಗೆ ಹೇಳಿ. ಜಿಲ್ಲೆಯಲ್ಲಿ ಯಾವುದೇ ಒಂದು ಗ್ರಾಮೀಣ ಭಾಗದ ಮಹಿಳೆಯರು 18-65 ವಯೋಮಾನದ ಯಾವುದೇ ಮಹಿಳೆಯರು ಒಂದು ಸ್ವಸಹಾಯ ಗುಂಪುಗಳನ್ನ ಗ್ರಾಮೀಣ ಭಾಗದಲ್ಲಿ ರಚನೆ ಮಾಡ್ಕೋಬಹುದು. ಆ ಒಂದು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಮಹಿಳಾ ಒಂದು ಗುಂಪುಗಳನ್ನ ನೇರವಾಗಿ ನಮಗೆ ಸೇರ್ಪಡೆ ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಸ್ವಸಹಾಯ ಗುಂಪಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳಿರಲಿ, ನಿಮಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಒಂದು ದೂರವಾಣಿ ಸಂಖ್ಯೆ ತಾವು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9739851915, ವಿಜಯಕುಮಾರ್ ಅಂತೇಳಿ, ಜಿಲ್ಲಾ ವ್ಯವಸ್ಥಾಪಕರು, ಜಿಲ್ಲಾ ಪಂಚಾಯತ್, ರಾಯಚೂರು. ಕೇಳಿದ್ರಲ್ಲ ಕೇಳೋರೆ, ಇದುವರೆಗೆ ಈ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹೇಗೆ ನಡೀತು, ಇದರ ಮುಖ್ಯ ಧ್ಯೇಯೋದ್ದೇಶಗಳನ್ನು, ಜೊತೆಗೆ ಇದರ ಫಲಾನುಭವಿಗಳಾಗಬೇಕು, ಜೊತೆಗೆ ಇದು ಈ ಗುಂಪಿನಲ್ಲಿ ಸೇರ್ಪಡೆ ಆಗಬೇಕಪ್ಪ ಅಂದರೆ ಏನು ಅರ್ಹತೆಗಳಿರಬೇಕು, ರಾಯಚೂರು ಜಿಲ್ಲೆಯಲ್ಲಿ ಇದು ಯಾವ ರೀತಿಯಾಗಿ ಅನುಷ್ಠಾನ ಆಗ್ತಿದೆ ಎಂಬಂತಹ ಒಂದು ಮಾಹಿತಿಯನ್ನು, ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಈ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಲ್ಲಿ ಬೇಕಾಗಿತ್ತು ಅಂತಂದರೆ ಅವರನ್ನ ಭೇಟಿಯಾಗಬಹುದು. ಅವರು ಜಿಲ್ಲಾ ಪಂಚಾಯತಿನಲ್ಲಿ ಕೂಡ ನಿಮಗೆ ಅಲ್ಲಿ ಭೇಟಿಯನ್ನು ಕೊಟ್ಟರೆ ನಿಮಗೆ ಇಲ್ಲಿ ವಿಸ್ತೃತವಾದಂತಹ ಒಂದು ಮಾಹಿತಿ ಲಭ್ಯ ಆಗ್ತದೆ. ಒಟ್ಟಿನಲ್ಲಿ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅಭಿಯಾನ ಯಶಸ್ವಿಯಾಗಿ ನಡೆಯಲಿ, ಸರ್ಕಾರದ ಯೋಜನೆಗಳು ಮನೆ ಬಾಗಿಲಿಗೆ ತಲುಪಲಿ, ಎಲ್ಲರಿಗೂ ಕೂಡ ಯೋಜನೆಗಳ ಒಂದು ಲಾಭ ದೊರೆಯಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಇಷ್ಟೊತ್ತಿಗೆ ಬಂದು ನಾವು ವಿಸ್ತೃತವಾದಂತಹ ಒಂದು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಒದಗಿಸಿಕೊಟ್ರಿ. ವಿಜಯಕುಮಾರ್ ಅವರಿಗೆ ತಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ರಾಯಚೂರಿನ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಜಿಲ್ಲಾ ವ್ಯವಸ್ಥಾಪಕರಾದ ವಿಜಯಕುಮಾರ್ ಅವರೊಂದಿಗೆ ಸಂವಾದವನ್ನ ಕೇಳಿದ್ರಿ. ಈ ಸಂವಾದದಲ್ಲಿ ಭಾಗವಹಿಸಿದ ಮತ್ತೊಬ್ಬರು ಅಮರೇಶ್ ಆಶಿಹಾಳ್. ಈಗ ಪೇಟೆ ಧಾರಣೆ, ದರ ಪ್ರತಿ ಕ್ವಿಂಟಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ ಮಾರುಕಟ್ಟೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರಿನ ಪೇಟೆ ಧಾರಣೆ. ಮೊದಲಿಗೆ ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕಡಲೆಕಾಳು ಜವಾರಿ ಸ್ಥಳೀಯ 4,150 ರೂಪಾಯಿಗಳಿಂದ 4,680 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 9,800 ರೂಪಾಯಿಗಳಿಂದ 12,400 ರೂಪಾಯಿಗಳು, ಅಲಸಂದೆ ಕೌಪಿಯಾ ಓಲ್ 4,262 5,049 ರೂಪಾಯಿಗಳು, ಹೆಸರುಕಾಳು 6,016 ರೂಪಾಯಿಗಳು, ನೆಲಗಡಲೆ ಶೇಂಗಾ ಗುಂಗ್ರಿ 4,089 ರೂಪಾಯಿಗಳಿಂದ 6,429 ರೂಪಾಯಿಗಳು, ಭತ್ತ ದಪ್ಪ 1,222 ರೂಪಾಯಿಗಳು, ಭತ್ತ ರಾಜಹಂಸ 1,225 ರೂಪಾಯಿಗಳಿಂದ 1,338 ರೂಪಾಯಿಗಳು, ಭತ್ತ ಸೋನಮಸೂರಿ 1,290 ರೂಪಾಯಿಗಳಿಂದ 1,901 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 5,955 ರೂಪಾಯಿಗಳಿಂದ 6,174 ರೂಪಾಯಿಗಳು, ತೊಗರಿ ಕೆಂಪು 4,351 ರೂಪಾಯಿಗಳಿಂದ 5,990 ರೂಪಾಯಿಗಳು, ತೊಗರಿ ಬಿಳಿ 5,522 ರೂಪಾಯಿಗಳು. ಇದು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಇನ್ನು ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ. ಸಜ್ಜೆ ಇತರೆ 2,000 ರೂಪಾಯಿಗಳಿಂದ 2,450 ರೂಪಾಯಿಗಳು, ಕಡಲೆಕಾಳು ಆವರೇಜ್ ಇಡಿ 4,630 ರೂಪಾಯಿಗಳಿಂದ 4,830 ರೂಪಾಯಿಗಳು. ಇದು ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ. ಇನ್ನು ಮಾರುಕಟ್ಟೆ ಸಿಂಧನರ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಹೈಬ್ರಿಡ್ 2,150 ರೂಪಾಯಿಗಳು, ಜೋಳ ಹೈಬ್ರಿಡ್ 1,941 ರೂಪಾಯಿಗಳು, ಭತ್ತ ಕಾವೇರಿ ಸೋನ 1,800 ರೂಪಾಯಿಗಳು, ಭತ್ತ ಹಳೆ ಸೋನ ಮುಸುರಿ 2,300 ರೂಪಾಯಿಗಳು. ಇದು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ. ಇದುವರೆಗೆ ಮಾರುಕಟ್ಟೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರಿನ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳನಲ್ಲ. ಬೇಸಿಗೆ ಬಿಸಿಲು ಹೆಚ್ಚಿರುವುದರಿಂದ ಹಾಗೂ ನೀರು ಆವಿಯಾಗುವಿಕೆ ಹೆಚ್ಚಾಗಿರುವುದರಿಂದ ಭೂಮಿಯನ್ನ ಉಳುಮೆ ಮತ್ತು ಕುಂಟೆ ಹಾಯಿಸುವುದರ ಮೂಲಕ ನೀರಿನ ಸಂರಕ್ಷಣೆ ಮಾಡಬಹುದು ಮತ್ತು ಸಾವಯವ ವಸ್ತುಗಳನ್ನು ಹೊದಿಕೆಯಾಗಿ ಹರಡುವುದರಿಂದ ನೀರಿನ ಸಂರಕ್ಷಣೆ ಹಾಗೂ ಕಳೆಗಳ ಹಾನಿಯನ್ನು ಕಡಿಮೆ ಮಾಡಬಹುದು. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಕೊಳ್ಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು. ಜೊತೆಗೆ ಬಿಳಿ ಬಣ್ಣವನ್ನು ಬೆಳೆಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಮಣ್ಣಿನ ತೇವಾಂಶವನ್ನು ಸಂರಕ್ಷಣೆ ಮಾಡಲು ರೈತ ಬಾಂಧವರು ಅಂತರ್ ಬೇಸಾಯ ಮಲ್ಚಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ತೇವಾಂಶವನ್ನು ಸಂರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಣೆ ಮಾಡಬಹುದು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವ ಕೋಶಾ ವ್ಯವಸ್ಥೆಯಲ್ಲಿರುವಂತಹ ಒಂದು ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ರೈತ ಬಾಂಧವರು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಹಾಕಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಇಥ್ರೆಲ್ ಬಳಸಿ ಮಾವಿನಕಾಯಿಯನ್ನು ಹಣ್ಣು ಮಾಡಬಹುದು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ಹಾಕಬೇಕು ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಮೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಕಾಯಿಗಳು ಉದುರುವುದನ್ನು ತಡೆಗಟ್ಟಲು 20 PPM ಅಂದರೆ 2 ಗ್ರಾಂ ನ್ಯಾಪ್ಥಲಿನ್ ಆಸಿಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಬಿಡಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆ ಮಾಡ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಕಬೇಕು. ಇನ್ನು ಕೋಳಿಗಳಿಗೆ ತಂಪಾದ ನೀರು ಯಾವಾಗಲೂ ದೊರಕಿಸಿಕೊಡಬೇಕು. ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರುವಂತೆ ನೋಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗದ ಬಾಧೆ ಕಂಡು ಬಂದಲ್ಲಿ ಸಾಧ್ಯವಾದಷ್ಟು ಬೇಗ ನಿಮ್ಮ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಕುರಿ ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕೊಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಪಿಪಿಆರ್ ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ,